ದಾನ ವೈಯಾರೀಸಿನ ದಾನ ಅಲ್ಲ ನೆರೇಡು ಕಲ್ಲದಾನ ಮಲ್ಲ ತಿಗಲಾಗಲ್ಲು ಕೋನ ಬರತೈನ ಚಿನ ದಾನ ನೀನು ಬದಲನು ಏಮೈನ ನಿನ್ನಿಡಿಸಿ ನಿಮಿಷ ಮುಂಡನೆ ಓಹೋ ನೂ ಲೇಖ ಬತಕ ಕುನ್ನನೆ ಓ ರಾಗೇ ಮರದಾಲ ಅಂದಾಲ ಮರದಾಲ ನೀ ಮೀದ ಮನಸೇ ಆಯನೆ ಓಹೋ ನೂವೇ ನ ಪ್ರಾಣ ಮಾಯನೆ ನೀ ಎಂಟೇ ದಿರಿಗಿತಿನೇ ಇದುರೈನಾ ಪೋಕುಂಡಾ ನೀ ಕೋಸಂ ವೆತಿಕಿತಿನೇ ನಿಲುವವೆವೋ ಜಾನ ನೀಕು ಸರಿಗಾನ ನೂವೇನ ಕಲಲಾರಾನಿವೇ ಓಹೋ ನೀನು ಗೋರೆವನ್ನೇ ಕಾಡಿನಿ ಓ ರಾಯೇ ಮರದಾಲ ವೈಯಾರಿ ಮರದಾಲ ನೀ ಮೀದ ಮನಸೇ ಮರದಾಲ ನಾ ರವ್ವಲ ಮರದಾಲ ಗುವಲ್ಲಾಗ ಎಗಿರಿ ಪೋದಮೇ